ಪೂಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಹಮ್ ಬೋಲ್ ರಹ ತೆರೆ ಬೀಜು ಕಾ ಪುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಮ ತೋ ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಭೀ ಖೇತಿ ಶುರೂ ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕೇಳುಗರೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ರಂಗಭೂಮಿ ಅನುಭವ ರಾಜಾರಾಮ್ ಗಾಂವ್ಕರ್ ಬಾರೆ ಯಲ್ಲಾಪುರ್ ಇವರೊಂದಿಗೆ ಸಂದರ್ಶನ ಕೇಳಿ ನಾನಾರು ಕಶ್ಯಪ ಬ್ರಹ್ಮನ ಮಗ ಭಿತಿಗರ್ಭ ಸಂಜಾತ ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಗಳನ್ನ ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ ಅಡಿ ಇಟ್ಟರೆ ಬೆರೆಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನಡುಗುವುದು ಸೃಷ್ಟಿ ಇಡೀ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದ್ರೆ ಛೇ ಇದೊಂದು ಬದುಕೆ ಇದೊಂದು ಜನ್ಮವೇ ಇದೆಂಥ ದುರ್ವಿಧಿ ಇದೆಂಥ ದುರ್ವಿಧಿ ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆದುರಾಗಿ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ಮಗನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ಕಾಪಾಡಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ನೀಡಿದೆ ಅವನೇ ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ ಎಲ್ಲ ಎಲ್ಲವೋ ಹರಿ ಪಂಚಕಿ ಕಪಟಿ ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಮನವನ್ನಂತೆ ಆಡಿಸುತ್ತಿರುವೆಯಾ ನೀನು ಪರಮ ಪುರುಷೋತ್ತಮನೇ ಆಗಿದ್ರೆ ನನ್ನಂತೆ ಗಂಡು ನಿಜವಾಗಿದ್ರೆ ನನ್ನೆದುರಿಗೆ ಬಂದು ನಿಲ್ಲು ನಿನ್ನ ಉದರವನ್ನು ಬಗೆದು ಕರುಳಿನ ಮಾಲೆಯನ್ನು ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶ್ಯಪವೇ ಅಲ್ಲ ನಾನು ಹಿರಣ್ಯಕಶ್ಯಪವೇ ಅಲ್ಲ ಕೇಳುಗರೆ ನಮ್ಮ ಜೊತೆಗೆ ಇವತ್ತು ಬಾರಿ ಗ್ರಾಮದ ರಾಜಾರಾಮ್ ಗಾಂವ್ಕರ್ ಅವರಿದ್ದಾರೆ ಇವರು ಮೂಲತಃ ಕೃಷಿಕರು ಹವ್ಯಾಸವಾಗಿ ರಂಗಭೂಮಿ ಕಲಾವಿದರೂ ಕೂಡ ಹೌದು ಬೇರೆ ಬೇರೆ ರಂಗ ಚಟುವಟಿಕೆಯಲ್ಲಿ ಇವರು ತೊಡಗಿಸಿಕೊಂಡಂಥವ್ರು ಅವರನ್ನು ಇವತ್ತು ನಾವು ಮಾತನಾಡಿಸೋಣ ರಾಜಾರಾಮ್ ಗಾಂವ್ಕರ್ ಅವರೇ ನಮಸ್ಕಾರ ನಮಸ್ಕಾರ ಹೇಳಿ ಕೃಷಿ ಬದುಕು ಮತ್ತು ಈ ನಾಟ್ಯ ರಂಗ ಹೇಗೆ ಸಾಕ್ತಾ ಇದೆ ಚೆನ್ನಾಗಿ ಸಾಕ್ತಾ ಇದೆ ನಾನು ಹವ್ಯಾಸಿ ಹಿರಿಯ ಕಲಾವಿದ ವರ್ಷಕ್ಕೊಮ್ಮೆ ನಮ್ಮಲ್ಲಿ ಜಾತ್ರೆ ನಡೆಯುತ್ತೆ ಜಾತ್ರೆಯಲ್ಲಿ ನಮ್ಮ ಒಂದು ಊರಿನ ಯುವಕ ಸಂಘದಿಂದ ನಾಟಕವನ್ನು ಆಡ್ತೇವೆ ನಾವು 2-3 ದಿವಸವರೆಗೆ ಆ ದಿವಸ ನಮ್ಮ ಎಲ್ಲ ಯುವಕರು ಸೇರಿ ನಾವು ನಾಟಕವನ್ನು ಮಾಡಿಸ್ತಾ ಇದ್ದೇವೆ ಈಗ ಊರು ಬಿಟ್ಟು ಬೇರೆ ಊರಿಗೆ ಹೋಗಬೇಕು ಅಂತ ಅನಿಸ್ತದ ಹೋಗಬೇಕು ಅಂತ ಅನಿಸ್ದಾಗ ನಾವು ಹೋದ ಆ ಕರೆದಾಗ ಹೋಗಿ ಬರ್ತಿದ್ದೇವೆ ಅದು ಅಲ್ಲದೆ ನಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಕಷ್ಟದ ಇರುವುದರಿಂದ ಹೊಂದಾಣಿಕೆ ಮಾಡ್ಕೊಂಡು ಆದಾಗ ಹೋಗಿ ಬರ್ತೇವೆ ಅಷ್ಟೇ ಈಗ ಒಂದು ನಾಟಕವನ್ನು ರಂಗದಲ್ಲಿ ಒಂದು ಪ್ರಯೋಗ ಮಾಡಬೇಕು ಅಂದರೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಒಂದು ತಯಾರಿ ಎಲ್ಲ ಬೇಕಾಗ್ತದೆ ನಾವು ಅದರಲ್ಲಿ ತೊಡಗಿಸ್ಕೊಳ್ಬೇಕು ಒಂದೇದಾಗಿ ನಮ್ಮ ಮನೆ ಎಷ್ಟೇ ಜಂಜಾಟ ಇದ್ದರೂ ಕೂಡ ನಾವು ಆ ಒಂದು ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಆ ಪಾತ್ರವನ್ನು ನಿರ್ವಹಿಸಲೇಬೇಕು. ಇಲ್ಲದಿದ್ದರೆ ಆ ನಾಟಕ ಯಶಸ್ವಿ ಆಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ಒತ್ತಡ ಇರುತ್ತೆ ಮನುಷ್ಯ ಜೀವನದಲ್ಲಿ. ಆದರೆ ಆ ನಾಟಕ ಕಲಾವಿದ ಅಲ್ಲಿ ರಾಜನ ಪಾತ್ರ ಮಾಡಿದ್ಮೇಲೆ ಅವನಿಗೆ ಮನೇಲಿ ಎಂಥ ಸಮಸ್ಯೆ ಇದ್ದರೂ ಕೂಡ ರಾಜನೇ ಆಗಿರಬೇಕು. ಆಮೇಲೆ ಬೇಕಾದರೆ ಅವನ ಪರಿಸ್ಥಿತಿ ಏನನ್ನು ವಿಚಾರ ಮಾಡಿದ್ರು ಕೂಡ ರಾಜನೇ ಆಗಿರಬೇಕಾಗ್ತದೆ. ಇಲ್ಲದಿದ್ದರೆ ಆ ನಾಟಕಕ್ಕೆ ಯಶಸ್ವಿಯನ್ನು ಕೊಡಲಿಕ್ಕೆ ಆ ಪಾತ್ರಕ್ಕೆ ಜೀವ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನಮ್ಮನ್ನು ನಾವು ತೊಡಸ್ಕೊಳ್ಳೇಬೇಕು ಯಾವುದೇ ರೀತಿಯಿಂದಾದರೂ. ಈಗ ಎಷ್ಟೋ ಸರಿ ಪೌರಾಣಿಕ ಪ್ರಸಂಗಗಳಿರ್ತವೆ, ಸಾಮಾಜಿಕ ಪ್ರಸಂಗಗಳಿರ್ತವೆ, ಬೇರೆ ಬೇರೆ ಬೇರೆ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಂಡು ನಾಟಕವನ್ನು ಕೂಡ ಮಾಡೋದಕ್ಕೆ ಅವಕಾಶ ಇರ್ತದೆ. ನಿಮ್ಮ ಒಂದು ಆಯ್ಕೆ ಯಾವುದು? ನಾವು ಮೊದಲಿಂದ ಶುರು ಮಾಡಿದ್ದು ಸಾಮಾಜಿಕ ನಾಟಕಗಳಲ್ಲಿ ಸುಮಾರು 30-32 ವರ್ಷಗಳಿಂದ. ಆಮೇಲೆ ಈ 10 ವರ್ಷದಿಂದ ಪೌರಾಣಿಕಕ್ಕೆ ಹೆಚ್ಚು ಒಲವನ್ನು ಕೊಡ್ತಾ ಇದ್ದೇವೆ. ಯಾಕೆಂದರೆ ನಶಿಸಿ ಹೋಗ್ತಾ ಇದೆ ಪೌರಾಣಿಕ ನಾಟಕಗಳು. ಅಂದರೆ ಯಾರು ಅದ್ರ ಬಗ್ಗೆ ಚಿಂತನೆ ಮಾಡುವುದಾಗಲಿ ಇಲ್ಲ. ಯಾಕೆಂದರೆ ಬಯಲುಸೀಮೆ ಕಡೆ ಪೌರಾಣಿಕ ನಾಟಕಗಳು ನಡೆಯುತ್ತೆ, ಅವರಷ್ಟಕ್ಕೆ ಅವರು ಇರ್ತಾರೆ. ಆದರೆ ಈ ನಮ್ಮ ಗ್ರಾಮೀಣ ನಮ್ಮ ಈ ಉತ್ತರ ಕನ್ನಡ ಭಾಗದಲ್ಲಿ ಪೌರಾಣಿಕಗಳು ಭಾಳ ಕಡಿಮೆ ಆಗಿದೆ. ಆ ಕಾರಣದಿಂದ ನಮ್ಮದೇ ಒಂದು ಕಲಾ ಸೌರಭ ಅಂತ, ಶಿವನಾದ ಕಲಾ ಸೌರಭ ಅಂತ ಮಾಡಿಕೊಂಡು ಅದರಲ್ಲಿ ನಾವು ಪೌರಾಣಿಕ ನಾಟಕ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾ ಇದ್ದೇವೆ. ಕರಾವಳಿ ಜಿಲ್ಲೆಗಳಲ್ಲಿ ಯಕ್ಷಗಾನಕ್ಕೆ ಬಹಳಷ್ಟು ಬೇಡಿಕೆ ಇದೆ, ಸಾಕಷ್ಟು ಮೇಳಗಳು ಕೂಡ ನಡೀತಾ ಇರ್ತವೆ. ವಿಶೇಷವಾಗಿ ಈಗ ಉತ್ತರ ಕನ್ನಡದಲ್ಲಿ ನೋಡಿದರೆ ಬಡಗುತಿಟ್ಟು ಅಂತ ಇಲ್ಲಿಯ ಒಂದು ಯಕ್ಷಗಾನಕ್ಕೂ ಕೂಡ ಸಾಕಷ್ಟು ಬೇಡಿಕೆ ಇದೆ. ಯಕ್ಷಗಾನಕ್ಕೆ ಹೋಲಿಸಿ ನೋಡಿದರೆ ಈ ರಂಗಭೂಮಿಗೆ ಅಥವಾ ಒಂದು ನಾಟಕಗಳಿಗೆ ಎಷ್ಟು ಮಟ್ಟಿಗೆ ಬೇಡಿಕೆ ಇದೆ? ನಾಟಕಗಳ ಬೇಡಿಕೆ ಕಡಿಮೆ ಇದೆ ಕರೆ ಹೇಳೋದಿದ್ದರೆ. ಯಾಕೆಂದರೆ ಕರಾವಳಿ ಭಾಗದಲ್ಲಿ ಹೆಚ್ಚು ಅಂಕೋಲ, ಭಟ್ಕಳ, ಹೊನ್ನಾವರ ಮತ್ತು ಕಾರವಾರಗಳಲ್ಲಿ ಹೆಚ್ಚು ಸಾಮಾಜಿಕ ನಾಟಕಗಳು ನಡೀತಾ ಇವೆ. ಪೌರಾಣಿಕ ನಾಟಕಗಳು ನಡೀತಾನೇ ಇಲ್ಲ, ಯಕ್ಷಗಾನ ನಡೀತಾ ಇದೆ. ಯಕ್ಷಗಾನಕ್ಕೆ ನಮ್ಮ ಭಾಗದಲ್ಲಿ ಏನೋ ಹೆಚ್ಚು ಒತ್ತು ಉಂಟು, ಆದರೆ ಪೌರಾಣಿಕ ನಾಟಕಗಳಿಗೆ ಒತ್ತು ಇಲ್ಲ. ಆ ಕಾರಣದಿಂದಲೇ ನಾವೀಗ ಸದ್ಯದಲ್ಲಿ ಒಂದು ಕಳೆದ 2-3 ವರ್ಷದಿಂದ ಹೊರಗಡೆ ಎಲ್ಲ ಒಂದೊಂದು ಪ್ರಯೋಗ ಕೊಡ್ತಾನೇ ಇದ್ದೇವೆ. ಅದನ್ನು ಹೆಚ್ಚಾಗಿ ಬೆಳೆಸಬೇಕು ಅಂತ ಆಸೆಯೂ ಇದೆ ನನಗೆ. ಹೌದು, ಪೌರಾಣಿಕ ನಾಟಕಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು. ಸಾಮಾಜಿಕ ನಾಟಕಗಳಲ್ಲಿ ಎಲ್ಲ ಕಡೆ ನಡೆಯುತ್ತೆ, ಸಾಮಾನ್ಯ ಆಗಿ ಹೋಗಿದೆ ಅದು. ಆದರೆ ಪೌರಾಣಿಕ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ಪ್ರಯತ್ನ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ನಮ್ಮಂಥ ಒಂದು ಪ್ರಯೋಗ ಆಗುವುದೂ ಇದೆ. ಈಗ ಪ್ರಸಂಗಗಳ ಆಯ್ಕೆ ಹೇಗೆ ಅಂತೇಳಿ, ಯಾವ ಆಧಾರದ ಮೇಲೆ ಈ ವರ್ಷ ನಾವು ಈ ಪ್ರಸಂಗವನ್ನು ವೇದಿಕೆಯ ಮೇಲೆ ಪ್ರಸ್ತುತಪಡಿಸುವ ಅಂತ ಹೇಗೆ ನಿರ್ಧಾರ ಮಾಡ್ತೀವಿ? ನಾವು ಕಳೆದ ಒಂದು 4 ವರ್ಷದಿಂದ ಒಂದೊಂದು ಪ್ರಸಂಗವನ್ನು ಆಯ್ಕೆ ಮಾಡಿದ್ದೆವು. ಫಸ್ಟು ನಾವು ಚಿತ್ರರಂಗದ ಅಂತ ಒಂದು ನಾಟಕವನ್ನು ಮಾಡಿದ್ವಿ, ಅದ ನಂತರದಲ್ಲಿ ಭಕ್ತ ಪ್ರಹ್ಲಾದ, ಅದ ನಂತರದಲ್ಲಿ ಹರಿಶ್ಚಂದ್ರ, ಆಮೇಲೆ ರೇಣುಕಾದೇವಿ. ಈಗ 4 ಪ್ರಸಂಗಗಳು ನಾವೀಗ ರೆಡಿ ಇದ್ದೇವೆ. ಎಲ್ಲಿ ಬೇಕಾದರೂ ಮಾಡೋದಕ್ಕೆ ನಮ್ಮ ಒಂದು ಟೀಮ್ನಿಂದ ನಾವು ಮಾಡುವಂಥ ಸಿದ್ಧತೆಯಲ್ಲಿದ್ದೇವೆ. ಆಯ್ಕೆ ಮಾಡಿ ನಂತರ ಅದನ್ನು ನಾವು, ನಮಗೆ ಪುಸ್ತಕಗಳು ಸಿಗ್ತಾ ಇಲ್ಲ, ಪುಸ್ತಕ ಸಿಕ್ಕಿದ್ರೂ ಅದನ್ನು ನಾವಿಲ್ಲಿ ಮಾಡುವಂಥ ನಾಟಕ ಅಲ್ಲ, ಅಂದ್ರೆ ಸಾಧ್ಯನೇ ಇಲ್ಲ. ಅವರು ಬರೆದ ಶೈಲಿ ನಮಗಾಗ್ತಾ ಇಲ್ಲ. ನಾವು ಸಿನಿಮಾದವರ ಒಂದು ಅವರ ಒಂದು ಡೈಲಾಗನ್ನು ಸೇರಿಸಿಕೊಂಡು, ನಾನು ಸುಳ್ಳು ಹೇಳ್ತಾ ಇಲ್ಲ, ಇದೇ ವಿಷಯನ ಹೇಳ್ತೇನೆ ನಾನು, ಸಿನಿಮಾ ಒಂದು ಮಾದರಿಯಲ್ಲಿ ಇಟ್ಟುಕೊಂಡು ಅವರೊಂದು ಡೈಲಾಗನ್ನು ಅದನ್ನು ನಾಟಕ ಕನ್ವರ್ಟ್ ಮಾಡ್ಕೊಂಡಿದ್ದೇವೆ. ಯಾಕೆಂದರೆ ಪುಸ್ತಕ ಸಿಗ್ತಾ ಇಲ್ಲ, ಆ ಕಾರಣದಿಂದ ಸಿನಿಮಾ ಡೈಲಾಗನ್ನು ಅಷ್ಟು ಬರೆದು ಅದಕ್ಕೆ ಬೇಕಾದಂಥ ಹಾಸ್ಯವನ್ನು ಬೇರೆ ಸೇರಿಸ್ಕೊಳ್ತಾ ಅದನ್ನು ಉಪಯೋಗಿಸ್ಕೊಂಡು ನಾವು ನಾಟಕ ಆಡಿದ್ದೇವೆ. ಅಂದರೆ ಬರೆದ ಪುಸ್ತಕಗಳನ್ನು ಪಬ್ಲಿಕ್ ಮಾಡ್ತಾ ಇಲ್ಲ, ನಾವು ಅದನ್ನು ಜೆರಾಕ್ಸ್ ಮಾಡಿ ಇಟ್ಟುಕೊಂಡು ಬಾಯ್ಪಟ್ಟು ಮಾಡಿ ಅದನ್ನೇ ನಾಟಕ ಆಡ್ತಾ ಇದ್ದೇವೆ. ಸುಮಾರು 3 ತಿಂಗಳಿಂದ ನಾವು ಪ್ರಾಕ್ಟೀಸ್ ಮಾಡಿಸ್ತಿದ್ದೇವೆ. ಈ ವರ್ಷಗಳಲ್ಲಿ ಹೆಚ್ಚಿನ ಮಹಿಳೆಯರನ್ನು ಅದಕ್ಕೆ ಆಸಕ್ತಿ ಇದ್ದಾರೆ. ಸುಮಾರು 10-15 ಮಹಿಳೆಯರು ಈಗ ಸಿದ್ಧತೆಯಲ್ಲಿದ್ದಾರೆ, ಅಂದರೆ ಮುಂದೆ ನಾಟಕ ಆಡೋದಕ್ಕೆ. ಅಂದರೆ ಅವರಿಗೂ ಕೂಡ ತಾವು ಬರ್ತೇವೆ ಅಂತ ಒಂದು ಆಸೆಯಿಂದ ನಮ್ಮನ್ನು ಕೇಳ್ಕೊಂಡ ಪ್ರಕಾರ ಅವ್ರಿಗೆ ಅವಕಾಶ ಕೊಟ್ಟಿದ್ದೇವೆ. ಈಗ ಒಂದು ನಾಟಕ ಯಶಸ್ವಿ ಆಗಬೇಕಿದ್ರೆ ಏನೇನು ವಿಷಯಗಳನ್ನೆಲ್ಲ ಗಮನಿಸಬೇಕಾಗ್ತದೆ ಮತ್ತು ಎಷ್ಟು ಪಾತ್ರಧಾರಿಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ ನೀವು? ಈ ಪೌರಾಣಿಕ ನಾಟಕ ಅಂದರೆ ಪಾತ್ರಧಾರಿಗಳ ಸಂಖ್ಯೆ ಹೆಚ್ಚು. ಅಲ್ಲಿ ಅವನಿಗೆ ಮಾತಿರ್ತದೆಯೋ ಇಲ್ಲ ಒಂದು ಸಂಭಾಷಣೆ ಮುಖ್ಯ ಅಲ್ಲ, ಆದರೆ ವೇಷ ಬೇಕು. ಅವನು ಬುಡದಿಂದ ಒಂದು ಮಂತ್ರಿ ಆದವನು ಅಥವಾ ಒಂದು ಸೇವಕ ಆದವನು ಬುಡದಿಂದ ತುದಿಯವರೆಗಿರಬೇಕಾಗ್ತದೆ. ಅಂದರೆ ಅಲ್ಲಿ ಮಾತಿನಗಿಂತ ವೇಷಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗ್ತದೆ. ಅದು ಅಲ್ಲದೆ ಪ್ರತಿಯೊಂದು ವೇಷಕ್ಕೂ ಅದೇ ಆದಂಥ ಗೌರವ ಇರುತ್ತೆ. ನಾವು ಅಸಾಧ್ಯ ಮಾಡಿ ಈ ಸಾಮಾಜಿಕ ನಾಟಕಗಳಲ್ಲಿ ಮಾಡ್ತಾರೆ ಅಂತಲ್ಲ, ಕೆಲವಷ್ಟು ಸನ್ನಿವೇಶಗಳಲ್ಲಿ ಪಾತ್ರಧಾರಿಗಳು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ ಇರ್ತದೆ. ಆದರೆ ಇದರಲ್ಲಿ ಹಾಗಲ್ಲ, ಒಂದು ಚಿಕ್ಕ ಪಾತ್ರವನ್ನು ಕೂಡ ಅದಕ್ಕಷ್ಟು ಗಂಭೀರತೆಯನ್ನು ತಗೊಂಡು ಅವನು ಹೆಜ್ಜೆ ಇಡುವುದರಿಂದ ಹಿಡಿದು ಸಂಭಾಷಣೆ ಇರಲಿ ಇರಲಿ ಅವನಷ್ಟು ಅಚ್ಚುಕಟ್ಟಾಗಿ ಮಾಡಬೇಕಾದಂಥ ಪರಿಸ್ಥಿತಿ ಉಂಟು. ಮಕ್ಕಳಿಗೂ ನಾಟಕ ಮಾಡಿಸಿದ್ದೇವೆ ಇಲ್ಲಿ, ಶಾಲಾ ಮಕ್ಕಳಿಗೋಸ್ಕರ ಕಿರು ನಾಟಕ ಅಂತ ಅದನ್ನೇ ಸಣ್ಣ ಮಾಡಿ 4 ತಾಸು ಇರುವಂಥ ನಾಟಕವನ್ನು 1 ತಾಸಿಗೆ ಇಳಿಸಿ ಅದನ್ನು ಮಕ್ಕಳಿಗೂ ಆಡಿಸಿದ್ದೇವೆ. ಆಮೇಲೆ ಒಂದು ನಾಟಕದ ಯಶಸ್ಸಿನಲ್ಲಿ ಈ ರಂಗ ಸಜ್ಜಿಕೆ ಆಗ್ಬೋದು ಅಥವಾ ವೇಷಭೂಷಣಗಳಾಗ್ಬೋದು ಅಥವಾ ಧ್ವನಿ ಬೆಳಕಿನ ವ್ಯವಸ್ಥೆ ಆಗ್ಬೋದು, ಇದರ ಒಂದು ಪ್ರಾಮುಖ್ಯತೆ ಏನು, ಯಾವ ರೀತಿ ನೀವು ಸೆಟ್ಟಿಂಗ್ ಮಾಡ್ತೀರಿ? ಪ್ರತಿಯೊಂದಕ್ಕೂ ಅವಶ್ಯಕತೆ ಇದೆ. ಧ್ವನಿ ಬೆಳಕು ಕಡೆಗೆ ಹಿನ್ನೆಲೆ ಗಾಯಕರು ಕೂಡ ಹೆಚ್ಚಿನ ಒಂದು ತಮ್ಮ ಶ್ರಮವನ್ನು ವಹಿಸಬೇಕಾಗ್ತದೆ. ಧ್ವನಿ ಬೆಳಕು ವೇಷಭೂಷಣನು ನಾನು ಕೌರವ ಅಂತ ಹೇಳ್ಕೊಂಡು ಬರೀ ಪ್ಯಾಂಟ್ ಹಾಕೊಂಡು ಬಂದ್ಕೊಂಡು ವೇದಿಕೆ ಮೇಲೆ ನಿಂತರೆ ಅದಕ್ಕೆ ಬೆಲೆ ಸಿಗುತ್ತೆ. ಅವನಿಗೆ ಆ ವೇಷ ಅವನೇ ಕೌರವನೇ, ಜನರಿಗೆ ಸಾಮಾನ್ಯವಾಗಲ್ಲ ಇವನು ಕೌರವದ ವೇಷದಲ್ಲಿದ್ದಾನೆ. ಪಾತ್ರಧಾರಿಗಳ ಆಯ್ಕೆಯೂ ಕೂಡ ಚಿಕ್ಕ ವ್ಯಕ್ತಿಯನ್ನು ನಾವು ದೊಡ್ಡ ಬಕಾಸುರನೋ ಅಥವಾ ಭೀಮನೋ ಕೊಟ್ಬಿಟ್ರೆ ಅದೊಂದು ಅಸಹ್ಯ ಜನರಿಗೆ ನೋಡೋದಕ್ಕೆ ಒಂದು ರೀತಿಯ ಪಾತ್ರಗಳು ಆಯ್ಕೆ ಮಾಡುವಾಗ ಕೂಡ ನಾವು ಅಷ್ಟು ಪದ್ಧತಿ ಸೇರಿ ಮಾಡಬೇಕಾಗ್ತದೆ. ಪ್ರತಿಯೊಂದು ಧ್ವನಿವರ್ಧಕ ಹಿನ್ನೆಲೆ ವೇಷಭೂಷಣ ಸಂಯೋಜನೆ ಅಂದರೆ ಧ್ವನಿ ಇದು ಇರುತ್ತಲ್ಲ ಪಡದೆಗಳು ಅಂತ ಸೆಟ್ಟಿಂಗು ಎಲ್ಲವೂ ಬೇಕಾಗ್ತದೆ. ಅದರ ಸಂತಿಗೆ ಎಲ್ಲ ಪಾತ್ರಧಾರಿಗಳು ಸಮಾವಹಿಸಬೇಕಾಗುತ್ತದೆ. ಇದಕ್ಕಂತಲೇ ಪ್ರತ್ಯೇಕ ವ್ಯಕ್ತಿಗಳು ಹಿಡಿದಾರ ಅಥವಾ ನೀವು ನಿಮ್ಮ ನೀವೇ ನಿಭಾಯಿಸ್ಕೊಳ್ತೀರಾ ಈ ರಂಗ ಸಜ್ಜಿಕೆ ಎಲ್ಲ? ರಂಗ ಸಜ್ಜಿಕೆ ನಾವು ನಮ್ಮದಿಲ್ಲ ನಿಜವಾಗಿ ಹೇಳೋದಿದ್ರೆ. ನಾವು ಅಂಕೋಲಾ ಆ ಕಡೆಯಿಂದ ಮೋಹನ್ ನಾಯ್ಕ ಅಂತ ಒಬ್ಬರು ಹಿರಿಯ ಒಬ್ಬ ರಂಗಕರ್ಮಿಗಳಿದ್ದಾರೆ, ಅವರನ್ನು ತರಿಸಿ ಅವರ ರಂಗ ಸಜ್ಜಿಕೆಯಲ್ಲಿ ಅವರ ವೇಷಭೂಷಣದಲ್ಲೇ ನಾವು ಇಷ್ಟು ವರ್ಷ ನಾಟಕ ಮಾಡ್ತಾ ಇದ್ದೇವೆ. ಈಗ ಸಾಮಾಜಿಕ ನಾಟಕಗಳ ಬಗ್ಗೆ ಹೇಳಿ, ಈಗ ಅದರನ್ನು ಒಂದು ಆಯ್ಕೆ ಮಾಡಿಕೊಳ್ಳುವಂಥದ್ದು ಮತ್ತು ಈ ಡೈಲಾಗನ್ನು ಬರೆಯುವಂಥದ್ದೆಲ್ಲ ಯಾರು? ಸಾಮಾಜಿಕ ನಾಟಕ ಪುಸ್ತಕ ಬೇಕಷ್ಟು ಸಿಗ್ತಾ ಇದೆ, ಎಲ್ಲಿ ಬೇಕಾದರೂ ಅದು ಅದರಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಈ ನಮ್ಮ ಊರಿಗೆ ಹೊಂದಾಣಿಕೆ ಆಗುವಂಥದ್ದು, ನಮ್ಮ ಊರಿಗೆ ಏನಾದರೂ ಒಂದು ಸಂದೇಶ ಇರಬೇಕು ನಾಟಕ ಅಂದಮೇಲೆ. ಬರೀ ನಾನು ನಾಟಕ ಮಾಡಿದ್ದೇವೆ ನನಗೆ ಆಸಕ್ತಿ ಉಂಟು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದರಿಂದ ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡುವಂಥ ನಾಟಕವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಾವು ಇಂತಿಂಥವನಿಗೆ ಇಂಥ ಪಾತ್ರ ಅಡ್ಡಿಲೋ ಹಾಕೊಂಡು ಒಂದು ಪಾತ್ರ ಹಂಚಿಕೆ ಮಾಡಿ ಅವರಿಗೆ ಸಂಭಾಷಣೆ ಗಟ್ಟಾಕ್ಸಿ ಅವರಿಗೆ ತಾಲೀಮು ಕೊಡಿಸಿ ನಾಟಕ ಆಡ್ತೇವೆ. ಆಮೇಲೆ ಈಗ ಎಷ್ಟು ಸರಿ ವೇಷಧಾರಿ ಅಥವಾ ಒಂದು ಪಾತ್ರಧಾರಿ ಆ ಪಾತ್ರವನ್ನು ಅನುಭವಿಸಿ ಡೈಲಾಗನ್ನು ಹೇಳಬೇಕು ಅಂತ ಹೇಳ್ತೀವಿ, ಅದು ಎಷ್ಟೋ ಸರಿ ಆಗ್ತದ ಅಥವಾ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತದ? ಈಗಿನ ಸಂದರ್ಭಕ್ಕೆ ಏನಾಗಿದೆ ಅಂದರೆ ಕೆಲವು ಜನರಿಗೆ ಹೇಳಬಾರ್ದು, ಆದರೂ ಅವರ ನನಗೆ ಬರ್ತದೆ ನಾನು ಮಾಡ್ತೇನೆ ಹೇಳುವಂಥ ಕೆಲವಷ್ಟು ಮನೋಭಾವನೆ ಆಗಿದೆ. ಅದಕ್ಕೆ ಸ್ವಲ್ಪ ರಂಗಭೂಮಿ ಹಿನ್ನಡೆ ಆಗ್ತಾ ಇದೆ ಅಂತ ನನ್ನ ಭಾವನೆ. ಅನುಭವಿಸಿ ಅದನ್ನು ಸಂಪೂರ್ಣ ತಯಾರಿ ಸಿದ್ಧತೆ ಮಾಡಿಕೊಂಡೇ ಮಾಡಿದ್ರೆ ಮಾತ್ರ ಅದು ಸರಿಯಾಗಿ ಒಂದು ಜನರ ಮನಸ್ಸಿಗೆ ಮುಟ್ಟುತ್ತೆ ಅಂತ ಹೇಳ್ಬೋದು. ಇಲ್ಲದಿದ್ದರೆ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ, ಬರೀ ಸುಮ್ಮನೆ ನಾಟಕ ಮಾಡೋದು ಅಂತ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಅದನ್ನು ಅನುಭವಿಸಿ ಆ ಪಾತ್ರ ಯಾವುದೇ ವ್ಯಕ್ತಿ ಸಾಮಾಜಿಕ ಇರಲಿ ಪೌರಾಣಿಕ ಇರಲಿ ಐತಿಹಾಸಿಕ ಇರಲಿ ಯಾವುದೇ ಆದರೂ ಕೂಡ ಅವನು ಅನುಭವಿಸಿಕೊಂಡು ಅದನ್ನು ಜನರ ಮನಗೆ ಮುಟ್ಟಬೇಕು. ವೇಷಭೂಷಣ ಹಾಗೆ ಅವನು ತಯಾರು ಮಾಡ್ಕೊಳ್ಬೇಕು. ಬರೀ ಯಾವುದಾದ್ರೂ ವೇಷದಲ್ಲಿ ಬಂದುಕೊಂಡು ನನಗೀಗ 80 ವರ್ಷ ಆಗಿದೆ ಅಂತ ಪಾತ್ರದಲ್ಲಿ ಹೇಳ್ಕೊಳ್ಳೋದು, 80 ವರ್ಷ ಹೊಟ್ಟೆಗಿಲ್ಲ ಅಂತ ಹೇಳ್ತು ಹೊಸ ಬಟ್ಟೆ ಹಾಕ್ಕೊಂಡು ಬಂದುಬಿಟ್ರೆ ಒಂದು ಅಸಹ್ಯ ಜನರಿಗೆ ನೋಡೋಕ್ಕೆ ಏನು ಮಾಲಯ ಹೇಳುವಂತ ಆಗ್ತದೆ. ಹಾಗೆ ಮಾಡಬಾರ್ದು. ಯಾರೇ ಮಾಡೋದಿದ್ರು ಅದನ್ನು ಕವಿ ತನ್ನದೇ ಆದ ಕಲ್ಪನೆಯಲ್ಲಿ ಬರೆದಿರ್ತಾನೆ. ಯಾವುದೇ ನಾಟಕವನ್ನಾದರೂ ಇವನಿಗೆ 85 ವರ್ಷ ಹರಕು ಬಟ್ಟೆಯಲ್ಲೇ ಇರ್ತಾನೆ ಅಂತ ಬರೆದಿರ್ತಾನೆ. ಅದನ್ನು ಜನರಿಗೆ ಏನೇನು ಹರಕು ಬಟ್ಟೆ ಏನೋ ಇನ್ಸರ್ಟ್ ಆಗ್ತದೆ ಹೇಳು ತಿಳ್ಕೊಂಡು ಆತ ಏನಾದ್ರು ಹೊಸ ಹಂಗೆ ಹಾಕ್ಕೊಂಡು ಬಂದ ಅಂದರೆ ನೋಡೋವನಿಗೆ ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಆಮೇಲೆ ಈಗ ನಾಟಕದ ಒಟ್ಟು ಅವಧಿ ಎಷ್ಟಿರಬೇಕು ಅಂತ, ಈಗ ಯಕ್ಷಗಾನದಲ್ಲಿಯೂ ಕೂಡ ಕಾಲಮಿತಿಯ ಯಕ್ಷಗಾನ ಅಂತ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ನಾಟಕಕ್ಕೆ ಒಂದು ಐಡಿಯಲ್ ಟೈಮ್ ಅಥವಾ ಒಂದು ಸರಿಯಾದಂಥ ಒಂದು ಸಮಯ ಎಷ್ಟಿರಬೇಕು, ಮತ್ತು ಸಾಯಂಕಾಲದ ಹೊತ್ತೆ ಅಥವಾ ರಾತ್ರಿ ಹೊತ್ತೆ ನಾಟಕ ಯಾಕೆ ಬೇಕು? ರಾತ್ರಿ ಹೊತ್ತೆ ಬೇಕು ಅಂತಂದ್ರೆ ನಾವು ವೇಷಭೂಷಣ ಇರುತ್ತೆ, ಲೈಟಿಂಗ್ಸ್ ಇರುತ್ತೆ, ಹಗಲಿಗಾದ್ರೆ ಅದು ಎಷ್ಟೇ ಚೆಂದ ಮಾಡ್ಕೊಂಡ್ಬಂದ್ರು ಕಾಣೋದಿಲ್ಲ ಅದು. ಹಾಗಾಗಿ ವೇಷಭೂಷಣ ರಾತ್ರಿ ಅಂದ್ರೆ ಚಂದ, ಅದು ಅದ್ರ ರಾತ್ರಿ ಮಾಡಿದ್ರೆ ಚಂದ ನಾಟಕನ. ವೇಳೆ ಬಗ್ಗೆ ಕೇಳಿದ್ರಲ್ಲ, ವೇಳೆ ಬಗ್ಗೆ ಹೇಳೋದಿದ್ರೆ ನಿಜವಾಗ್ಲಿಗೆ ವೇಳೆ ಇಡಬೇಕು ಅಂತ ಪರಿಸ್ಥಿತಿ ಅದಕ್ಕೆ ಬಂದಿದೆ. ಮನುಷ್ಯನ ಒತ್ತಡದ ಕಾಲದಲ್ಲಿ 1 ಗಂಟೆ ನಂತರ ಆತ ಅವನು ಎಂಥ ಚಂದ ನಾಟಕ ಮಾಡ್ತಾ ಇದ್ರು ಕೂಡ ಅವನು ಇರುವಂಥ ಪರಿಸ್ಥಿತಿ ಇಲ್ಲ. ಪ್ರತಿಯೊಬ್ಬನಿಗೆ ಒತ್ತಡ ಒತ್ತಡ ಒತ್ತಡ, ಏನೋ ಒತ್ತಡ ಅವನು 10 ನಿಮಿಷ ಕಳಿಬೇಕು ಅಂತ ನಾಟಕಕ್ಕೆ ಬಂದು ಕೂತವನು. ಆಗ ಆ ಕಾರಣದಿಂದ 1 ಗಂಟೆ ಹೆಚ್ಚು ಅಂದರೆ 4 ತಾಸು 3.5 ತಾಸು 4 ತಾಸಿಗೆ ನಾವು ಮುಗಿಸುವಂಥ ರೂಢಿಸಿಕೊಳ್ಬೇಕಾದಂಥ ಪರಿಸ್ಥಿತಿ ಅದಕ್ಕೆ ಬಂದಿದೆ. ನಮ್ಮ ಕಡೆ ಎಲ್ಲ 2 ಬೆಳಗ್ಗೆವರೆಗೆ ಮಾಡ್ತೇವೆ ನಾವು, ಆದರೂ ಜನ ಇರುವುದಿಲ್ಲ. ಆದರೂ ಅನಿವಾರ್ಯ ನಮಗೆ, ನಾವು 2 ಶೋನ ಮಾಡೋದೇ, ಒಂದೇ ನಾಟಕ ಅಲ್ಲ 2 ನಾಟಕನ ಮಾಡ್ತೇವೆ. ಸ್ತ್ರೀ ಪಾತ್ರಧಾರಿ ಮತ್ತು ಸ್ತ್ರೀ ವೇಷಗಳು, ಇದು ಸ್ತ್ರೀಯರೇ ಮಾಡಿದರೆ ಎಷ್ಟು ಅನುಕೂಲ ಅಥವಾ ಪುರುಷರು ಮಾಡಿದರೆ ಏನೇನು ಅನನುಕೂಲ? ಹಿಂದೆಲ್ಲ ನಮ್ಮ ಈ ಕಡೆ ಎಲ್ಲ ಅಂದರೆ ಈ ಕಡೆ ಅಲ್ಲ, ಎಲ್ಲ ಕಡೆಯೂ ಪುರುಷರೇ ಮಾಡ್ತಾ ಇರುವಂಥ ಪರಿಸ್ಥಿತಿ ಇತ್ತು. ಆದರೆ ಟೈಮ್ ಬದಲಾವಣೆ, ಕಾಲ ಬದಲಾವಣೆ, ಮನಸ್ಥಿತಿ ಬದಲಾವಣೆ ಆದ ಕಾರಣದಿಂದ ಈಗ ಸ್ತ್ರೀಯರನ್ನು ತರಿಸುವಂಥ ಪದ್ಧತಿ ಇದೆ. ಸ್ತ್ರೀಯರ ಚಂದ, ಆದರೆ ಅವರಿಗೂ ನಾವು ಗೌರವ ಕೊಟ್ಟು ಸ್ತ್ರೀಯರನ್ನು ತರಿಸೋದಿಲ್ಲ, ಅವರನ್ನು ಗೌರವಯುತವಾಗಿ ನೋಡಿಕೊಂಡು ಅವ್ರ ಮನೆ ಮುಟ್ಟೋಲ್ಯಾರ್ಗ ಸ್ವಲ್ಪ ಜವಾಬ್ದಾರಿ ನಮಗೆ ಇರ್ತದೆ. ಆ ಕಾರಣದಿಂದ ನಮ್ಮಲ್ಲಿ ಈಗ ಎಷ್ಟೋ ಜನ ಸ್ತ್ರೀಯರು ಪ್ರಾರಂಭ ಮಾಡಿದ್ದಾರೆ ಪಾತ್ರ ಮಾಡೋದಕ್ಕೆ, ಅವ್ರಿಗೆ ಸಣ್ಣ ಪುಟ್ಟ ಅವಕಾಶ ಕೊಟ್ಟು ಅವರನ್ನು ವಿವೇಕಕ್ಕೆ ತರಬೇಕು ಅಂತ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡಿದ್ದಾರೆ. ಸ್ತ್ರೀಯರು ಮಾಡಿದ್ರೆ ಚಂದ ಆಗ್ತದೆ, ಯಾಕೆ ಅಂದರೆ ಮನಸ್ಥಿತಿಗೆ ಜನರಿಗೆ ಗಂಡಸರು ಗಂಡು ಮಕ್ಕಳು ಯಾವುದೇ ಪಾತ್ರ ಮಾಡಿದ್ರು ಅದು ಮನದಟ್ಟು ಆಗೋದಿಲ್ಲ ಆ ಪಾತ್ರಕ್ಕೆ. ವೇಷಭೂಷಣದಿಂದ ಹಿಡಿದು ಪ್ರತಿಯೊಂದು ಹಾವಭಾವನೆ ಪ್ರತಿಯೊಂದು ಇದಾಗ್ತದೆ, ತೊಂದರೆ ಆಗ್ತದೆ. ಅದರಿಂದ ಮನಸ್ಥಿತಿ ಇಲ್ಲ, ಅದನ್ನು ಸಹಿಸಿಕೊಳ್ಳೋ ಮನೋಭಾವನೆ ಯಾವನಿಗೂ ಇಲ್ಲ. ಆಮೇಲೆ ಒಂದು ಒಟ್ಟು ಒಂದು ನಾಟಕದ ಖರ್ಚು ವೆಚ್ಚವನ್ನು ನಿಭಾಯಿಸುವಂಥದ್ದು, ಸಂಗ್ರಹಿಸುವಂಥದ್ದಾಗ್ಬೋದು, ಜನರಿಗೆ ಒಂದು ಎಂಟ್ರಿ ಫೀಸನ್ನು ಇಟ್ಕೊಳ್ಳುವಂಥದ್ದಾಗ್ಬೋದು, ಇದೆಲ್ಲ ಎಷ್ಟರ ಮಟ್ಟಿಗೆ ಈಗ ನಡೀತಾ ಇದೆ ಮತ್ತು ಜನರ ಪ್ರತಿಕ್ರಿಯೆ ಎಲ್ಲ ಹೇಗಿದೆ? ಆ ವಿಷಯದಲ್ಲಿ ಸ್ವಲ್ಪ ನಮ್ಮ ಕಡೆ ನಾವು ಟಿಕೆಟ್ ನಾಟಕ ಮಾಡ್ತಾ ಇದ್ದೇವೆ, ಹಾಗಾಗಿ ಒಂದು 250 ರೂಪಾಯಿ 100 ರೂಪಾಯಿ ಅಂತ ಟಿಕೆಟ್ ಇರ್ತೇವೆ. ಜನಮನಸ್ಥಿತಿ ಭಾಳ ಎತ್ತುಕೊಳ್ಳುವಂಥ ಪರಿಸ್ಥಿತಿ ಇದೆ, ಆದರೂ ಕೂಡ ಒಂದು ನಾಟಕಕ್ಕೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ನಾವು ಹೆಣ್ಮಕ್ಳು ತರಿಸೋದೇ 45,000 ಆಗ್ತದೆ, ಮತ್ತು ಹಾರ್ಮೋನಿಯಂವರಿಗೂ ವೇಷಭೂಷಣದವರಿಗೆಲ್ಲ ಸೇರಿ ಸುಮಾರು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆ ಕಾರಣದಿಂದ ಜನಮನಸ್ಥಿತಿಯಲ್ಲಿ ಏನು ನಾಟಕದ ರೇಟ್ ಏರಿಸಿಬಿಟ್ರು ಅಂತ ಹೇಳ್ತಾರೆ. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಕೈಯಿಂದ ಹಾಕೊಳ್ಳೋಕ್ಕಿಲ್ಲ, ಜನರ ಒಂದು ದೇಣಿಗೆ ಇದರಿಂದ ನಾವು ನಾಟಕ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಎಲ್ಲಿ ನೋಡಿದ್ರು ಹಣದ ಪರಿಸ್ಥಿತಿನೇ ಸಮಸ್ಯೆ ಆಗಿದೆ. ಯಕ್ಷಗಾನ ರಂಗದಲ್ಲಿ ಹೋದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಬರುತ್ತೆ, ನಾಟಕಕ್ಕೂ ಅಷ್ಟೇ ಬರುತ್ತೆ ಹೇಳುವಂಥ ಪರಿಸ್ಥಿತಿ ಆಗಿದೆ. ಆ ಕಾರಣದಿಂದ ದೇಣಿಗೆ ಎತ್ತುವಂಥ ಸ್ವಯಂ ಪ್ರೇರಣೆ ಮಾಡೋರು ಇದ್ದಾರೆ ಕೆಲವು ಜನ. ನಾನು ನಾಟಕ ಮಾಡಿಸ್ತೇನೆ ಮಾಡ್ರಿಪ್ಪ ಅಂತ ಹೇಳೋರು ಇದ್ದಾರೆ. ನಾವು ದೇಣಿಗೆಯನ್ನು ಎತ್ತೇ ಮಾಡ್ತಾ ಇದ್ದೇವೆ ಹೆಚ್ಚು. ಒಂದೇ ಸ್ಥಳದಲ್ಲಿ ಅಥವಾ ಒಂದೇ ಊರಿನಲ್ಲಿ ಟೆಂಟ್ ಹಾಕಿ ಒಂದು ವಾರ ನಾಟಕವನ್ನು ಪ್ರದರ್ಶನ ಮಾಡುವಂಥದ್ದು, ಬೇರೆ ಬೇರೆ ನಾಟಕಗಳನ್ನು ಅಥವಾ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಒಂದೇ ನಾಟಕವನ್ನು ಪ್ರದರ್ಶನ ಮಾಡುವಂಥದ್ದು, ನಿಮ್ಮ ಆಯ್ಕೆ ಯಾವುದು? ಅದು ಕಂಪನಿ ನಾಟಕದವರಿಗೆ ಅಡ್ಡಿಲ್ಲ. ಒಂದೇ ಊರಲ್ಲಿ ಅದೇ ನಾಟಕನ 15 ದಿವಸ ನಡೆಸ್ತಾರೆ. ನಾವು ಆ ಮಾಟಕ್ಕೆ ಹೋಗಿಲ್ಲ ಇನ್ನು, ಯಾಕೆಂದರೆ ನಮ್ಮದು ಹವ್ಯಾಸಿ. ನಾವು ವಾರ್ಷಿಕವಾಗಿ ಹಾಗೆ ಎಲ್ಲ ಎಲ್ಲರೂ ಕರೆದಲ್ಲಿ ಹೋಗಿ ಮಾಡ್ತೇವೆ. ಆಗ ನಿಮ್ಮದು ನಾಟಕ ಆಗಬೇಕು ಅಂತ ಕೇಳಿಕೊಂಡಲ್ಲಿ ನಮಗೆ ಟೀಮ್ ಅಂತ ತಗೊಂಡ್ಕೊಂಡು ಒಂದು ನಾಟಕ ಪ್ರದರ್ಶನ ಕೊಟ್ಟಿದ್ದೇವೆ ಅಷ್ಟೇ. ಅಷ್ಟು ಆಗ್ಬೋದು ಬಿಟ್ಟರೆ ನಮ್ಮೂರಿಂದ ನಾವು ಹೋಗೋದು ಅಂತ ಪರಿಸ್ಥಿತಿಯಲ್ಲಿ ಇಲ್ಲ. ಯಾರು ಎಲ್ಲರೂ ಕೃಷಿಕರಾಗಿದ್ದ ಕಾರಣದಿಂದ ಅದಲ್ಲೇ ತೊಡಸ್ಕೊಂಡಿಲ್ಲ. ಅದೊಂದು ಅವಿಭಾಗ್ಯ ಹಂಗೆ ಮಾಡ್ಕೊಂಡಿದ್ದೇವೆ ಅಷ್ಟೇ. ಸರ್, ಈಗ ನಾಟಕ ಬಿಟ್ಟು ಸ್ವಲ್ಪ ನಿಜ ಜೀವನಕ್ಕೆ ಬರುವ, ನಿಮ್ಮ ಕೃಷಿಯ ಬಗ್ಗೆ ಹೇಳಿ ರಾಜಾರಾಮ್. ಕೃಷಿಯಲ್ಲಿ ನಮ್ಮದು ಹೆಚ್ಚಿನ ಜಮೀನಿಲ್ಲ, ಭಾಳ ಕಡಿಮೆ ಉಂಟು, ಅವಿಭಕ್ತ ಕುಟುಂಬ. ಆ ಕಾರಣದಿಂದ ನಾವು ಸಾಧಾರಣ ಬದುಕೊಂಡಿದ್ದೇವೆ ಅಷ್ಟೇ. ನಾಟಕದಿಂದ ಮತ್ತೆ ದುಡ್ಡು ಮಾಡಲಿಕ್ಕಾಗಲಿಲ್ಲ, ಮತ್ತೆ ಅದನ್ನು ನಾವು ಪಗಾರ ತಗೊಂಡು ಇದು ಮಾಡಲಿಲ್ಲ, ಕೃಷಿಯಲ್ಲಿ ಮಾಡಿದ್ದೇವೆ. ನನಗೆ ಬೇರೆ ಬೇರೆ ಆಸಕ್ತಿ ಉಂಟು, ಹಾಗಿದ್ರೆ ನಾನು ಎಲ್ಲ ರಂಗದಲ್ಲೂ ಕೈ ಆಡಿಸಿ ಬಂದಿದ್ದೇನೆ. ಹಾಗೆ ಇದಕ್ಕೆ ಬದುಕ್ತೇನೆ ಹೇಳುವಂತ ಒಂದು ಇದೆ ಉಂಟು. ಎಲ್ಲೋದ್ರು ನಾಟಕ ರಂಗ ಅಲ್ಲದೆ ಬೇರೆ ಏನು ಯಾವ ಕ್ಷೇತ್ರದಲ್ಲಿ ಇದ್ದೀರಿ ನೀವು? ನಾನು ಚೌತಿ ಟೈಮಿಂಗ್ ಗಣಪತಿ ಮೂರ್ತಿನ ಮಾಡ್ತೇನೆ, ಒಂದು 40-45 ಗಣಪತಿ ಮೂರ್ತಿ ಮಾಡ್ತೇನೆ. ಗೋಡೆಗಳು ಬಣ್ಣ ಬಿಡಿ, 2 ತಿಂಗಳದ್ದೇ ಕೆಲಸ ಮಾಡ್ತೇನೆ. ಗೋಡೆಗೆ ಪೇಂಟಿಂಗ್ ಕೆಲಸ ಮಾಡ್ತೇನೆ, ತಪ್ಪಿದ್ರೆ ಚಿತ್ರ ಬಿಡಿಸೋದು ಇಲ್ಲ ಗೋಡೆ ಬರ ಅಂಥದ್ದು ಮಾಡ್ತೇನೆ. ಹಾಂ, ಮಾಡ್ಕೊಡ್ತೇನೆ ಶಾಲೆಗೆಲ್ಲ. ಆಗ ನಮ್ಮ ಸರ್ವ ಶಿಕ್ಷಾ ಅಭಿಯಾನ ಬಂದ ಟೈಮಿಗೆ ನಮ್ಮಂಥ ಕಲಾವಿದರಿಗೆ ಸ್ವಲ್ಪ ಕೆಲಸ ಇತ್ತು, ಅಂದರೆ ಸ್ಲೋಗನ್ ಬರೆಯೋದೆಲ್ಲ ಇತ್ತು, ಚಲೋ ವರ್ಕ್ ಆಗಿದೆ ಆವಾಗ. ಅದು ಬಿಟ್ಟು ಫಾಸ್ಟ್ ಫುಡ್ ಒಂದು ಇದು ಮಾಡ್ತಿದ್ದೆ ಅಂಗಡಿಯನ್ನು ಅಂತ, ಒಂದು 3 ವರ್ಷ ಮಾಡಿದೆ. ಕೊರೋನಾ ಬಂತು, ಸ್ವಲ್ಪ ನಮಗೆಲ್ಲ ಬುದ್ಧಿ ಕಲಿಸಿತು, ಪಾಠ ಕಲಿಸಿದ್ದು ಕೊರೋನಾ. ಏನು ಎಷ್ಟೇ ಕೆಟ್ಟದಾದರೂ ಕೂಡ ಮನುಷ್ಯನಿಗೆ ಬದುಕಬೇಕು, ಮುಂದೆ ಬದುಕದಿದ್ರೆ ತುಂಬ ಕಷ್ಟ ಉಂಟು ಜೀವನದಲ್ಲಿ ಅನ್ನೋದು ಪಾಠ ಕಲಿಸಿದೆ. ಅದರ ನಂತರ ಮನೆಗೆ ಹೋದವನೇ ಒಂದು 200 ಆಟಕ್ಕೆ ಸಸಿ ನೆಟ್ಟು ಅದಕ್ಕೊಂದು ಅಲೆಕ್ಕೆ ಮಾಡಿದ್ದೇನೆ. ಅದು ಬಿಟ್ಟಿಲ್ಲ, ಫಾಸ್ಟ್ ಫುಡ್ ಎಲ್ಲಾದರೂ ಅಡುಗೆಗೆ ಹೋಗ್ತೇನೆ. ಅಂದರೆ ನನ್ನ ಜೀವನಕ್ಕೆ ನನ್ನ ಮನೆ ಪರಿಸ್ಥಿತಿನೂ ಹಾಗೆ ಉಂಟು, ಮಡದಿಗೂ ಸ್ವಲ್ಪ ಅನಾರೋಗ್ಯ ಉಂಟು, ಅಂದರೆ ನಾನು ದುಡಿಲೇಬೇಕು ಅನಿವಾರ್ಯ. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲ ಹವ್ಯಾಸಗಳನ್ನು ಕೂಡ ಇಟ್ಕೊಂಡು ನನಗೆ ನಾಟಕ ರಂಗದಲ್ಲೇ ಮಾಡಿದ್ದೇನೆ. ಕರೋಕೆ ಹಾಡೋದು ಹೀಗೆ ಅಂಥದ್ದು ಸ್ವಲ್ಪ ಆಸಕ್ತಿ ಉಂಟು, ಅದಕ್ಕೂ ಹಾಡೋದನ್ನು ಕೂಡ ಮಾಡ್ತೀನಿ. ಹಾಡು ಸ್ವಲ್ಪ ಮಾಡ್ತೇನೆ ಸ್ವಲ್ಪ ಹೇಳಿ. ಕರಿ ಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿ ಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಅಂತ ಸುಬ್ರಾಯ ಚುಪ್ಪಕಡಿಯನ್ನು ನೆನಪು ಮಾಡ್ಕೊಂಡಿದ್ರಿ. ಹೌದು, ಬಹಳ ಸಂತೋಷ ರಾಜಾರಾಮ್ ಗಾಂವ್ಕರವರೇ. ಕೃಷಿಯ ಜೊತೆ ಜೊತೆಗೆ ಇನ್ನಿತರ ಹವ್ಯಾಸಗಳು, ವಿಶೇಷವಾಗಿ ನಾಟಕ ರಂಗದಲ್ಲಿಯೂ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ, ಹವ್ಯಾಸಿಯಾಗಿ ಇದನ್ನು ಮುಂದುವರಿಸ್ತಾ ಇದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಹಾಗೂ ರಂಗಭೂಮಿ ಅನುಭವದ ಕುರಿತು ರಾಜಾರಾಮ್ ಗಾಂವ್ಕರ್ ಬಾರೆ ಯಲ್ಲಾಪುರ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಕೃಷಿ ಮಾಹಿತಿ. ಮಿಶ್ರ ಬೆಳೆಯಾಗಿ ಜಾಯಿಕಾಯಿ. ಒಂದೇ ಗಿಡದಿಂದ ಎರಡು ವಿಶಿಷ್ಟ ಮಸಾಲೆ ಪದಾರ್ಥಗಳನ್ನು ಒದಗಿಸುವಂತಹ ಜಾಯಿಕಾಯಿಯು ಮಿರಿಸ್ಟಿಕೇಸಿಯೇ ಸಸ್ಯ ಕುಟುಂಬಕ್ಕೆ ಸೇರಿದೆ. ಇದನ್ನು ವೈಜ್ಞಾನಿಕವಾಗಿ ಮಿರಿಸ್ಟಿಕಾ ಫ್ರಾಗ್ರೆನ್ಸ್ ಎಂದು ಕರೆಯಲಾಗುತ್ತದೆ. ಒಣಗಿರುವಂತಹ ಬೀಜವನ್ನು ಜಾಯಿಕಾಯಿ ಎಂದು ಹಾಗೂ ಆ ಬೀಜದ ಸುತ್ತಲೂ ಇರುವ ತಿರುಳನ್ನು ಜಾಯಿಪತ್ರೆ ಅಥವಾ ಜಾಪತ್ರೆ ಎಂಬ ಈ ಎರಡು ಮಸಾಲೆ ಪದಾರ್ಥಗಳು ಒಂದೇ ಮರದಿಂದ ದೊರಕುವುದರಿಂದ ಈ ಬೆಳೆಯು ಲಾಭದಾಯಕವಾಗಿದೆ. ಕೇರಳ, ಕರ್ನಾಟಕ, ತಮಿಳುನಾಡು ಹೀಗೆ ಹಲವು ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಜಾಯಿಕಾಯಿ ಬೆಳೆಯನ್ನು ಬೆಳೆಯಲಾಗುತ್ತಿದ್ದು, ಕರ್ನಾಟಕದ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಜಾಯಿಕಾಯಿಯನ್ನು ಮಿಶ್ರ ಬೆಳೆಯಾಗಿ ಬೆಳೆಯಲಾಗುತ್ತದೆ.

ಮನುಜರ ಸಂಗ ಮಾಡಿರೆ ಹೀನ ಮನುಜರ ಸಂಗ ಮಾಡಿರೆ ಜ್ಞಾನ ಬಾರಮ್ಮ ತಂಗಿ ಎಷ್ಟು ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ತಂಗಿ ಹಾಗೆ ಮಾಡಲಮ್ಮ ಪಂಚ ಭೂತ ದೇ